ದಿನಾಂಕ 103.5 MHz. ಈಗ ವೇಳೆ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಡಾಕ್ಟರ್ HM ಶಕೀಲ್ ಅಹಮದ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ಅಥವಾ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆಯ್ಕೆ ಮಾಡಿದ ಗೀತೆ ಏಕೆ ಇಷ್ಟವಾಯಿತು ಎಂಬುದನ್ನು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಬರೆದು ತಿಳಿಸಬೇಕು. ಪತ್ರದ ಮೂಲಕ ನಿಮ್ಮ ಆಯ್ಕೆಯ ಗೀತೆಯನ್ನು ಕಳಿಸೋದಾದರೆ ನಮ್ಮ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ನನ್ನ ಹಾಡು ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9415725620. ಗಮನಿಸಿ, ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರವಾಗ್ತಾ ಇದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ. ಆತ್ಮೀಯರೇ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಸೋನು ನಿಗಮ್ ಅವರ ಸ್ವರದಲ್ಲಿ ಫೇರ್ ಅಂಡ್ ಲವ್ಲಿ ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ರಿಂಗಾಗಿದೆ ನನ್ನೆದೆ ಫೋನು, ದಂಗಾಗಿದೆ ಮಾಡಲಿ ಏನು, ಉತ್ತರಿಸಲ ನಾ ಸುಮ್ಮನಿರಲ. ನನ್ನೆದುರಲಿ ನಿಂತರೆ ನೀನು, ನಾ ತೊದಲುತ ಹೇಳಲಿ ಏನು, ಮಾತನಾಡಲ ನಾ ನಿನ್ನ ನೋಡಲ. ನನ್ನ ನಿದಿರೆಯ ಹೊದಿಕೆ ನೀನು, ಕನಸಿನ ಕನವರಿಕೆ ನೀನು, ಒಮ್ಮೆ ಹೇಳು ನೀ ಪೊಲಿಯಾಗಲ ನಾ ಪ್ರೇಮಿಯಾಗಲ. ರಿಂಗಾಗಿದೆ ನನ್ನೆದು ಫೋನು, ದಂಗಾಗಿದೆ ಮಾಡಲಿ ಏನು, ಉತ್ತರಿಸಲ ನಾ ಸುಮ್ಮನಿರಲ. ಚಂದ್ರನ ತುಂಡು ನೀನು, ಮಾಸಿ ಹೋಗದ ಬೊಂಬೆ ನೀನು, ಮುತ್ತು ಒಂದಲ ನಿನ್ನ ಮುತ್ತು ಮಾಡಲ, ಏಳು ಬಣ್ಣಕ್ಕೆ ರಾಣಿ ನೀನು, ಒಂಟಿ ಹೃದಯದ ಉಸಿರು ನೀನು, ರಾಜನಾಗಲ ನಿನ್ನ ಉಸಿರನಾಡಲ. ಎಲ್ಲೇ ಇದ್ದರೂ ನಿನ್ನ ಜ್ಞಾಪಿಸೋ ನೆನಪಿಗೆ ಏನ್ ಮಾಡಲಿ, ಏನು ಬರೆಯದೆ ಕವಿತೆಯಾಗಿರೋ ನಿನಗೆ ನಾಯೇ ನನ್ನಲ್ಲಿ. ಎದೆಗೂಡಿನ ರಾಣಿ ನೀನು, ನನ್ನ ಚಿನ್ನದ ಗಣಿಯೂ ನೀನು, ಒಮ್ಮೆ ಹೇಳು ನೀ ಕಳ್ಳನಾಗಲ ನಾ ನಿನ್ನ ಕಾಯಲ. ರಿಂಗಾಗಿದೆ ನನ್ನದು ಫೋನು, ದಂಗಾಗಿದೆ ಮಾಡಲಿ ಏನು, ಉತ್ತರಿಸಲ ನಾ ಸುಮ್ಮನಿರಲ. ಲಲಾಲ ಎರಡು ಕಣ್ಣಿನ ಕನಸು ನೀನು, ಕಣ್ಣು ಕದಿಯುವ ಅಂದ ನೀನು, ನೋಡಿ ಸಾಯಲ ನನ್ನ ಜೋಡಿಯಾಗಲ, ನನ್ನ ಪ್ರೀತಿಗೆ ಸ್ಫೂರ್ತಿ ನೀನು, ಈ ಹೃದಯದ ಪೂರ್ತಿ ನೀನು, ನನ್ನ ನೀಡಲ ನಿನ್ನ ಕೇಳಲ, ನಿನ್ನ ಹೆಸರನ್ನೇ ಬರೆದುಕೊಳ್ಳುವ ಕಾಯಿಲೆ ಶುರುವಾಗಿದೆ, ಇದ್ದ ಜಾಗಕ್ಕೆ ಮರಳಿ ಹೋಗುವ ದಾರಿಯೇ ಮರೆತೋಗಿದೆ, ಈ ಹೃದಯದ ಸಿದ್ಧತೆ ನೀನು, ಉಸಿರಾಟದ ಪದ್ಧತಿ ನೀನು, ಒಮ್ಮೆ ಹೇಳು ನೀ ದ್ರೋಹಿಯಾಗಲ ನಾ ದಾಸನಾಗಲ. ರಿಂಗಾಗಿದೆ ನನ್ನೆದು ಫೋನೋ, ದಂಗಾಗಿದೆ ಮಾಡಲಿ ಏನು ಉತ್ತರಿಸಲ, ನಾ ಸುಮ್ಮನಿರಲ. ಸೋನು ನಿಗಮ್ ಅವರ ಸ್ವರದಲ್ಲಿ ಫೇರ್ ಅಂಡ್ ಲವ್ಲಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಂಗೀತ ನೀಡಿದ್ದವರು ವಿ ಹರಿಕೃಷ್ಣ. ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು, ಇದರಲ್ಲಿರ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆ ಶಕ್ತಿ, ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ ನೂರು ಡಾಲ್ಮಿಯ. ಡಾಲ್ಮಿಯ ಸಿಮೆಂಟ್, ಫ್ಯೂಚರ್ ಟುಡೇ. ಅರ್ಮಾನ್ ಮಲ್ಲಿಕ್ ಅವರ ಸ್ವರದಲ್ಲಿ ಕೇಳಿ ಮುಂಗಾರು ಮಳೆ 2 ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಚನ್ಯ. ಎದಕ್ಕೆಲ್ಲ ಕಾರಣ ಕಿರುನಗೆ, ಮನದ ಪ್ರತಿಗಲ್ಲಿಯೊಳಗು ನಿನದೆ, ಮೆರವಣಿಗೆ ಕನಸಿನ ಕುಲುಮೆಗೆ ಉಸಿರನು ಊದುತ್ತ ಕಿಡಿಹಾರುವುದು ಇನ್ನೂ ಖಚಿತ. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ, ಪೆಟ್ಟಿಗೆ ಏನೇ ಕಂಡರೂ ನೀನೆ ಜ್ಞಾಪಕ, ನೀನೆ ಔಷಧಿ ನನ್ನ ಹೊಚ್ಚಿಗೆ, ತೆರೆದು ನೀನು ಮುತ್ತಾದ ಅಧ್ಯಾಯ, ಸಿಗದೇದ್ರೆ ತುಂಬಾನೇ ಅನ್ಯಾಯ, ನನ್ನ ನಡೆ ನುಡಿ ನಿನ್ನನೆ ಬಯಸುತ್ತ ಖಚಿತ. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ, ಅರ್ಥವಾಗಿದೆ ಅಂತರಂಗದ ರಂಗ ಸಜ್ಜಿಗೆ ನಿನ್ನ ನೋಡದ ನನ್ನ ಜೀವನ ಸುದ್ದಿ ಇಲ್ಲದ ಸುದ್ದಿ ಪತ್ರಿಕೆ ಸೇರಿ ಸಿಕ್ಕಾಗಬೇಕಿಲ್ಲ ಜಾಮೀನು ಸರಸಕ್ಕೀಗ ನಿಂದೇನೆ ಕಾನೂನು ತೋರೆಯುವ ನೆನಪಲಿ ಇರುಳನು ಕಳೆಯುತ್ತಾ ಬೆಳಗಾಗುವುದು ಇನ್ನೂ ಖಚಿತ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣಕ್ಕಿರುನಗೆ ಅರ್ಮಾನ್ ಮಲ್ಲಿಕ್ ಅವರ ಸ್ವರದಲ್ಲಿ ಮುಂಗಾರು ಮಳೆ 2 ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಅರ್ಜುನ್ ಜನ್ಯ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೋಮಾ ಚಿತ್ರದ ಗೀತೆ. ಸಂಗೀತ ಹಾಗೂ ಗಾಯನ ಆಶಿಕ್ ಅರುಣ್ ಅವರದು. ಆಶಿಕ್ ಅರುಣ್ ಅವರ ಸಂಗೀತ ಹಾಗೂ ಗಾಯನವಿದ್ದ ಕೋಮಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಪಾಳೆಗಾರ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ. ಇದು ನನ್ನೂರು ಎಲ್ಲರೂ ನನ್ನೋರು, ಇದು ನನ್ನೂರು ಎಲ್ಲರೂ ನನ್ನೋರು, ಇರೋರು ಇರದೋರು ಎಲ್ಲರೂ ನನ್ನ ಬಂಧು ಬಾಂಧವರು. ಇದು ನನ್ನೂರು ಎಲ್ಲರೂ ನನ್ನೋರು, ಇದು ನನ್ನೂರು ಎಲ್ಲರೂ ನನ್ನೋರು. ಇದು ನನ್ನೂರು ಎಲ್ಲರೂ ನನ್ನೋರು, ಇದು ನನ್ನೂರು ಎಲ್ಲರೂ ನನ್ನೋರು, ನಗೋರು ನೊಂದೋರು ಎಲ್ಲರೂ ನನ್ನ ಬಂಧು ಬಾಂಧವರು. ಇದು ನನ್ನೂರು ಎಲ್ಲರೂ ನನ್ನೋರು, ಇದು ನನ್ನೂರು ಎಲ್ಲರೂ ನನ್ನೋರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಪಾಳೆಗಾರ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದವರು ಹಂಸಲೇಖ. ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು ಇದರಲ್ಲಿರ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ ನೂರು ಡಾಲ್ಮಿಯ ಸಿಮೆಂಟ್ ಫ್ಯೂಚರ್ ಟುಡೇ. ಇನ್ನು ಮುಂದೆ ಕೇಳಿ ಕಿಡಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಯಮಿಲ್ ಅವರ ಸಂಗೀತವಿದ್ದು ಗೀತೆಯನ್ನು ಹಾಡಿದ್ದಾರೆ ಸಂಗೀತ ರವೀಂದ್ರನಾಥ್. ಸಂಗೀತ ರವೀಂದ್ರನಾಥ್ ಅವರ ಸ್ವರದಲ್ಲಿ ಕಿಡಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಯಮಿಲ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಸಿಂಗಾರವ್ವ ಚಿತ್ರದ ಗೀತೆ. ಗೋಪಾಲ್ ವಾಜಪೇಯಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್. ಗೀತೆಯನ್ನು ಹಾಡಿದ್ದಾರೆ ಚಿತ್ರ, ಸಿ ಅಶ್ವಥ್ ಹಾಗೂ ಸಂಗಡಿಗರು. ಕೇಳಿಸೋ ಈ ಬಾಳ ತೆಪ್ಪ ನಡೆಸುತ್ತ ಉಳಿಸೋ ಈ ನಮ್ಮ ಜೀವವ ಮನಸಿಟ್ಟು ಕರಸಪ್ಪ ತಿನಕು ಸೋಯಿ ಬಾಲಿಯ ಬಾರಪ್ಪ ಸೂರಪ್ಪ ಮನಸಿಟ್ಟು ಹರಸಪ್ಪ ತಿನಕು ಸೋಯಿ ಬಾಲಿಯ ಸೂರಪ್ಪ ಚಂದ್ರಪ್ಪ ತಂಪನ್ನ ಸೂರಿಸಪ್ಪ ಕಿರಳಪ್ಪ ನಿಮ್ಮದಯ ಸೂರಪ್ಪ ಚಂದ್ರಪ್ಪ ತಂಪನ್ನ ಸೂರಿಸಪ್ಪ ಕಿರಳಪ್ಪ ನಿಮ್ಮದಯ ಸಬಣ್ಣ ಇರಲಿ ನಿನ್ನ ಕಣ್ಣ ಈ ಸಣ್ಣ ಪಾಲಿಯ ಉಡಿಯ ತುಂಬಾ ಹಣ್ಣ ಕರುಣಿ ಸುತ್ತ ಪಾಡು ಇರಲಪ್ಪ ನಿಮ್ಮ ದಯ ಬಾರಪ್ಪ ಸೂರಪ್ಪ ಮನಸಿದ್ದು ಹರಸಪ್ಪ ನಿನಕೂಸು ಈ ಬಾಲಿಯ ಸೂರಪ್ಪ ಚಂದ್ರಪ್ಪ ತಂಪನ್ನ ಸೂರಿಸಪ್ಪ ಇರಲಪ್ಪ ನಿಮ್ಮ ದಯ ನೋ